ಈ ವರ್ಷದೊಳಗೆ ಒಳ್ಳೆ ಮಳೆ ಬೆಳೆಯಾಗಿ ನಮ್ಮ ರೈತರ ಬಾಳು ಬೆಳಗಲಿ ಅಂತೇಳಿ ನಾವು ಹೃತ್ಪೂರ್ವಕವಾಗಿ ಹಾರೈಸ್ತಾ ಇದ್ದೀವಿ. ಆತ್ಮೀಯರೆ, ಇವತ್ತಿನ ಕಾರ್ಯಕ್ರಮವನ್ನ ತಮ್ಮ ಮುಂದೆ ಪ್ರಸ್ತುತ ಮಾಡೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. 598ನೇ ಸಂಚಿಕೆ ಇದು. 2009 ಮೇ 4 ನಾವು ಮೇಘ ಸಂದೇಶ ಕಾರ್ಯಕ್ರಮವನ್ನ ಶುರು ಮಾಡಿದ್ವಿ. ಇನ್ನ 2 ಸಂಚಿಕೆಗೆ ನಾವು 600ನೇ ಸಂಚಿಕೆಯನ್ನ ಮುಟ್ಟುತ್ತೀವಿ. ಇದು ಒಂದು ಬಹಳ ಹೆಮ್ಮೆ ಪಡುವಂತಹ ಒಂದು ವಿಷಯ ನಮಗೂ ಮತ್ತ ನಿಮಗೂ. ನಿಮ್ಮೆಲ್ಲರ ಸಹಕಾರದಿಂದ ನಾವು ಇಲ್ಲಿ ತನಕ ಈ ಒಂದು ದೊಡ್ಡ ಹಾದಿಯನ್ನ ಕ್ರಮಿಸಿದ್ದೀವಿ. ಇನ್ನು ಮುಂದಿನ ಹಾದಿ ಕೂಡ ಅಷ್ಟೇ ಸುದೀರ್ಘವಾಗಿರುವಂತಹದ್ದು ಮತ್ತು ಬಹಳ ಮಹತ್ವದ್ದಾಗಿರುವಂತಹದ್ದು. ಎಲ್ಲರೂ ಕೂಡಿ ಮುಂದಿನ ದಿನಗಳು ಆಶಾದಾಯಕವಾಗಿರಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ. ಆತ್ಮೀಯರೇ, ಕಳೆದ ವಾರ ನಾವು ಏನು ಅನ್ಕೊಂಡಿದ್ದೀವಿ ಅದೇ ರೀತಿಯಾದಂತಹ ವಾತಾವರಣವನ್ನ ನಾವು ಅನುಭವಿಸಿದ್ವಿ. ಮತ್ತೆ ಎಷ್ಟೋ ಜನ ತಾವೆಲ್ಲರೂ ಮಳೆ ಬರ್ತದಂತ ಅನ್ನುವಂತಹ ಒಂದು ವಿಚಾರವನ್ನು ಕೇಳಿ ಆತಂಕಕ್ಕೂ ಕೂಡ ಒಳಗಾಗಿದ್ರಿ. ಆದ್ರೆ ಈ ಮುನ್ಸೂಚನೆಯನ್ನ ನಾವು ಹೆಚ್ಚು ಕಡಿಮೆ 2 ಮೊದಲೇ ಕೊಟ್ಟಿದ್ದಕ್ಕೆ ಅನೇಕರು ಇದರೊಳಗೆ ಬಂದೋಬಸ್ತ್ ಮಾಡಿಕೊಂಡು ತಮ್ಮ ಕೆಲಸಗಳನ್ನೆಲ್ಲ ಸಾಂಗವಾಗಿ ನೆರವೇರಿಸಿಕೊಂಡ್ರಿ ಅಂತೇಳಿ ಭಾವಿಸ್ತೀವಿ. ಆದರೂ ಕೂಡ ಅನೇಕರು ಎಲ್ಲೆಲ್ಲಿ ಈ ಒಂದು ಕಾರ್ಯಕ್ರಮ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರುವುದಿಲ್ಲ ಅಂತವರು ಸ್ವಲ್ಪ ನಿರ್ಲಕ್ಷ್ಯ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇರ್ತಾವ. ದಯವಿಟ್ಟು ನಾವು ಮನವಿ ಮಾಡೋದೇನಪ್ಪಾ ಅಂತಂದ್ರೆ ಅಂತಹ ನಿರ್ಲಕ್ಷ್ಯ ಮಾಡಬೇಡ್ರಿ. ಯಾಕಪ್ಪ ಅಂತಂದ್ರೆ ಇದು ಒಂದು ವಿಜ್ಞಾನ ಇದೆ. ಇತ್ತೀಚಿನ ದಿನಗಳಲ್ಲಂತೂ ಈ ವಿಜ್ಞಾನ ಬಹಳಷ್ಟು ನಿಷ್ಕೃಷ್ಟವಾಗಿ ನಿಖರವಾಗಿ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಮೊದಲಿಗೆ ಏನು ಗಣಿತಗಳಿದ್ದು, ಅಂಕಿ ಸಂಖ್ಯೆಗಳಿದ್ದು, ಮತ್ತೆ ಲೆಕ್ಕಾಚಾರ ಏನಿತ್ತು, ಅದರ 10 ಈಗ ವಿಜ್ಞಾನ ಬೆಳೆದದ. ಹೊಸ ಹೊಸ ತಂತ್ರಜ್ಞಾನಗಳನ್ನ ಇದರೊಳಗೆ ಅಳವಡಿಸಿಕೊಂಡು ಒಂದು ನಿಖರವಾದಂತಹ ಮಾಹಿತಿಯನ್ನು ಕೊಡುವುದಕ್ಕೆ ಇಡೀ ನಮ್ಮ ದೇಶದ ವಿಜ್ಞಾನಿಗಳು ಶ್ರಮಿಸ್ತಾ ಇದ್ದಾರೆ. ಅದಕ್ಕಾಗಿ ಹೊಸ ಹೊಸ ಕೇಂದ್ರಗಳು ಅಸ್ತಿತ್ವಕ್ಕೆ ಬಂದವ, ಹೊಸ ಉಪಕರಣಗಳು ಅಸ್ತಿತ್ವಕ್ಕೆ ಬಂದವ, ಮತ್ತೆ ಹೊಸ ಹೊಸ ಸ್ಯಾಟಲೈಟ್ಗಳು, ಉಪಗ್ರಹಗಳನ್ನ ನಮ್ಮ ಇಸ್ರೋ ಸಂಸ್ಥೆ ಉಡಾವಣೆ ಮಾಡ್ತಾ ಇರೋದನ್ನ ತಾವು ಗಮನಿಸ್ತಾ ಇರಬಹುದು. ಅವಾಗವಾಗ ಉಡಾವಣೆ ಮಾಡ್ತಾ ಇರ್ತಾರೆ. ಯಾಕಪ್ಪ ಅಂತಂದ್ರೆ ಅದನ್ನ ತಂತ್ರಜ್ಞಾನವನ್ನ ಅಪ್ಗ್ರೇಡ್ ಮಾಡಬೇಕು, ಅದರ ವೃದ್ಧಿ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಹೊಸ ಹೊಸ ಯೋಜನೆಗಳನ್ನು ಹಾಕೊಂಡು ನಮ್ಮ ಜನರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಯನ್ನು ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರ ಇಟ್ಟುಕೊಂಡು ಯೋಜನೆ ಮಾಡಿಕೊಂಡು ಇದನ್ನೆಲ್ಲ ನಮ್ಮ ಇಸ್ರೋ ಸಂಸ್ಥೆ ಸರ್ಕಾರದ ಸಹಾಯದಿಂದ ಮಾಡ್ತಾ ಇರುವುದನ್ನ ನಾವು ಗಮನಿಸಬೇಕು. ಅದಕ್ಕೆ ಇಂಥ ಒಂದು ತಂತ್ರಜ್ಞಾನ ನಮಗೆ ಇವತ್ತಿನ ದಿವಸ ಸಿಗ್ತಾ ಇದೆ. ಅದು ನಮಗೆಲ್ಲರಿಗೂ ಉಚಿತವಾಗಿ ಸಿಗುವಂತಹದ್ದು. ಅಂತ ಉಚಿತವಾಗಿ ಸಿಗುವಂತಹ ಅತ್ಯುತ್ತಮವಾದಂತಹ ಒಂದು ಮಾಹಿತಿಯನ್ನ ತಾವು ತಮ್ಮ ಕೃಷಿ ಬದುಕಿನೊಳಗೆ ಬಳಸಿಕೊಳ್ಳಬೇಕು ಅನ್ನುವಂತಹ ವಿಚಾರ ಇಟ್ಟುಕೊಂಡೆ ಇದನ್ನೆಲ್ಲ ಸರ್ಕಾರ ಮಾಡ್ತಾ ಇರೋದ್ರಿಂದ ನಮ್ಮ ಮನವಿ ಏನದಪ್ಪ ಅಂತಂದ್ರೆ ಇದನ್ನ 100ಕ್ಕೆ 100 ತಾವು ತಮ್ಮ ಕೃಷಿ ಒಳಗ ಮತ್ತೆ ದಿನನಿತ್ಯದ ಬದುಕಿನೊಳಗೆ ಅಳವಡಿಸಿಕೊಂಡ್ರಿ ಅಂತಂದ್ರೆ ಎಲ್ಲೂ ಲಾಸ್ ಆಗುವಂತಹ ಒಂದು ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಹೇಳಬಹುದು. ಅದು ತಮ್ಮಲ್ಲಿ ಬಹುತೇಕ ಮಂದಿಗೆ ಗೊತ್ತದ. ಆದರೂ ಹೊಸತಾಗಿ ಈ ಒಂದು ಮಾಹಿತಿ ಪಡ್ಕೊಳ್ಳುವವರು ಇದರ ಬಗ್ಗೆ ಸಾಮಾನ್ಯವಾಗಿ ನಿರ್ಲಕ್ಷ್ಯ ವಹಿಸುವುದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಅವರಲ್ಲಿಯೂ ಕೂಡ ನಾವು ಇದನ್ನೇ ಮನವಿ ಮಾಡ್ತಾ ಇದ್ದೀವಿ. ಯಾವಾಗ ಇಂಥ ಒಂದು ಮಾಹಿತಿ ಒಂದು ಅಧಿಕೃತವಾದಂತಹ ಮೂಲದಿಂದ ತಮಗೆ ಸಿಗ್ತಾ ಇದೆ, ಯಾವಾಗ ಇದು ನಿಖರವಾದಂತಹ ಒಂದು ಮಾಹಿತಿ ಅದ ಅಂತೇಳಿ ಹಿಂದಿನ ಅನುಭವಗಳು ನಮಗೆ ಹೇಳ್ತಾ ಇದ್ದಾವೆ. ಅದಕ್ಕೆ ಇಂಥ ಒಂದು ಮಾಹಿತಿಯನ್ನ ತಾವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಲಾರದೆ ಅದನ್ನ ಬಳಸಿಕೊಳ್ತೀರಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದೊಳಗೆ ಅಂತೇಳಿ ನಾವು ಆಶಾ ಮಾಡ್ತೀವಿ. ಆತ್ಮೀಯರೆ, ಈಗೇನು ನಾವು ಕಳೆದ ವಾರ ಮಳೆ ಬರ್ತದಂತೇಳಿ ಅಂತಂದಿದ್ವಿ, ಅದು ನನಗನ್ಸಿದ ಮಟ್ಟಿಗೆ ಮಳೆ ನಾವು ನಿರೀಕ್ಷೆ ಮಾಡದಂಗನೆ ಆಯ್ತು. ಆದ್ರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದೊಳಗೆ ನಾವು ಮಳೆಯನ್ನು ಪಡೆದ್ವಿ ಅಂತೇಳಿ ನಮಗೆ ಅನಿಸ್ತಾ ಇದೆ. ನಮ್ಮ ಅನುಭವಕ್ಕೆ ಬಂದದ ಮತ್ತ ತಮ್ಮ ಅನುಭವಕ್ಕೂ ಕೂಡ ಇದು ಅದ. ಸಾಕಷ್ಟು ಭಾರಿ ಪ್ರಮಾಣದ ಮಳೆಯನ್ನ ಅನೇಕ ಕಡೆಗಳಲ್ಲಿ ನಾವು ನೋಡಿದೀವಿ. ಬರೇ ಮಳೆ ಬರಲಿಲ್ಲ, ಮಳೆಯ ಜೊತೆಗೆ ಜೋರಾಗಿ ಬೀಸುವಂತಹ ಗಾಳಿ, ಗುಡುಗು, ಮಿಂಚು, ಸಿಡಿಲಿನಿಂದ ಕೂಡ ಕೆಲವು ಕಡೆಗಳಲ್ಲಿ ತೊಂದರೆ ಆಗಿದ್ದು ನೋವು ಅನಿಸ್ತದ. ಆದರೂ ಕೂಡ ಮತ್ತ ಇಂಥ ಒಂದು ನೈಸರ್ಗಿಕ ಘಟನೆ ನಡೆಯುವಂತಹ ಸಂದರ್ಭದೊಳಗೆ ನಾವು ಸಾಕಷ್ಟು ಎಚ್ಚರ ವಹಿಸಬೇಕು ಅನ್ನುವಂಥದ್ದು ಇಲ್ಲಿ ಮತ್ತೊಮ್ಮೆ ಸಾಬೀತಾಗ್ತದ. ಅದಕ್ಕೆ ಈಗಾಗಲೇ ಹೇಳದಂಗ ಇಂಥ ಒಂದು ತಂತ್ರಜ್ಞಾನವನ್ನ ಯಾವ ರೀತಿ ನಾವು ಬಳಸಿಕೊಳ್ಬಹುದು, ಯಾವ ರೀತಿ ಎಚ್ಚರಿರಬಹುದು, ಮುನ್ನೆಚ್ಚರಿಕೆ ವಹಿಸಬಹುದು ಅನ್ನುವಂಥದ್ದನ್ನ ನಾವು ಹೇಳ್ಕೊತೇ ಬಂದಿವಿ. ಅದನ್ನ ತಾವು ದಯವಿಟ್ಟು ತಮ್ಮ ದಿನಚರಿ ಒಳಗ ಅಳವಡಿಸಿಕೊಂಡ್ರ ಬಹಳ ಒಳ್ಳೇದು. ಮತ್ತೆ ಯಾರಿಗೆ ಇದ್ರ ಬಗ್ಗೆ ಗೊತ್ತಿರುವುದಿಲ್ಲ ಅವರಿಗೆ ತಾವು ತಲುಪಿಸ್ತೀರಿ ಅಂತೇಳಿ ಅನ್ನೋದು ನಮಗೆ ಗೊತ್ತದ. ಆದರೂ ಕೂಡ ಈ ಮಾತನ್ನ ನಾವು ತಮಗೆ ನೆನಪು ಮಾಡಿಕೊಡ್ತಾ ಇದ್ದೀವಿ. ಆತ್ಮೀಯರೆ, ಈ ಸಲ ಒಂದು ವಿಚಿತ್ರವಾದಂತಹ ಘಟನೆ ಆಯಿತು ಅಂತ ಹೇಳಬಹುದು. ಯಾಕಪ್ಪ ಅಂತಂದ್ರೆ ಸುಮಾರಾಗಿ ನಾವು ಆಲಿಕಲ್ಲುಗಳು ಬೀಳುವುದನ್ನ ನಾವು ನೋಡಿವಿ. ಆದ್ರೆ ಇಷ್ಟು ದೊಡ್ಡ ಪ್ರಮಾಣದೊಳಗೆ ಈ ಸಲ ಆಲಿಕಲ್ಲು ಬಿದ್ದಿದ್ದು ಬಹುಶಃ ಇದು ಮೊದಲೇ ಸಲ ಇರಬಹುದು ಅಂತೇಳಿ ನಮಗೆ ಅನಿಸ್ತದೆ. ಯಾಕಂತಂದ್ರೆ ಇಲ್ಲಿ ತನಕ ಏನು ಅವಕಾಳಿ ಮಳೆಗಳಾಗ್ಯಾವ, ಇಷ್ಟು ಪ್ರಮಾಣದೊಳಗೆ ಇಡೀ ಹೊಲ ತುಂಬುವಂತಹ ಆಲಿಕಲ್ಲುಗಳು ಬಿದ್ದಿದ್ದನ್ನ ನೋಡಲಿಲ್ಲ. ಹಾಸಿಗೆ ಹಾಸದಂಗ ಆಲಿಕಲ್ಲುಗಳು, ದೊಡ್ಡ ದೊಡ್ಡ ಆಲಿಕಲ್ಲುಗಳು ಬಿದ್ದಿದ್ದನ್ನ ತಾವು ವಿಡಿಯೋ ಮಾಡಿ ಕಳಿಸಿರಿ, ಮತ್ತ ಪಿಕ್ಚರ್ಗಳನ್ನ ಕೂಡ ಕಳಿಸಿರಿ, ಮತ್ತ ಮೆಸೇಜ್ ಹಾಕಿ ಮಾಹಿತಿ ಕೂಡ ಕೊಟ್ಟಿರಿ. ಅದೇ ರೀತಿಯಾಗಿ ಮಾಧ್ಯಮಗಳಲ್ಲಿ ಕೂಡ ಆಲಿಕಲ್ಲು ಹೆಚ್ಚಿನ ಪ್ರಮಾಣದೊಳಗೆ ಬಿದ್ದಿದ್ದನ್ನ ನಾವು ಚಿತ್ರಗಳ ಮುಖಾಂತರ ನೋಡ್ತಾ ಇದ್ದೀವಿ. ಒಂದು ಘಟನೆಯನ್ನ ನಾನು ತಮಗ ನೆನಪು ಮಾಡಿ ಕೊಡಬೇಕು ಅಂತ ಅನಿಸ್ತದ. ಈ ಆಲಿಕಲ್ಲುಗಳು ಏನದಾವಲ್ಲ, ಈ ಸಲ ನಾವು ಹೆಚ್ಚಿನ ಪ್ರಮಾಣದೊಳಗೆ ನೋಡಿದೀವಿ, ಮತ್ತ ಸ್ವಲ್ಪ ದೊಡ್ಡ ದೊಡ್ಡ ಕೂಡ ಆಲಿಕಲ್ಲುಗಳು ಬಿದ್ದದನ್ನ ನಾವು ಗಮನಿಸಿವೆ ಅಂತ ಹೇಳಬೇಕು. ಆದ್ರೆ 2004 ನನಗ ನೆನಪಿರುವಂಗ ಜೇವರ್ಗಿ ತಾಲೂಕಿನೊಳಗ ಮಳೆಯಾಯಿತು. ಒಂದ್ 2-3 ಹಳ್ಳಿಗಳಲ್ಲಿ ಈ ಮಳೆಯಿಂದಾಗಿ ಬಹಳಷ್ಟು ತೊಂದರೆ ಆಗಿದ್ದು ನಮ್ಮ ಅನುಭವದೊಳಗದ. ಆ ಟೈಮ್ನೊಳಗ ಸಡನ್ ಆಗಿ ಈ ಮೇಘಸ್ಫೋಟ ಅಂತ ತರ ನೋಡ್ರಿ, ಅದೇ ರೀತಿಯಾಗಿ ಮೇಘಸ್ಫೋಟ ಆದಂಗಾಗಿ ಅಲ್ಲಿ ಬಹಳ ದೊಡ್ಡ ಸೈಜಿನ ಆಲಿಕಲ್ಲುಗಳು ಬಿದ್ದು, ಎಷ್ಟು ದೊಡ್ಡ ಅಂತಂದ್ರ 5-8 kg ದೊಡ್ಡದಿದ್ದಂತಹ ಆಲಿಕಲ್ಲುಗಳು ಆ ಸಮಯದೊಳಗೆ ಬಿದ್ದು, ಒಂದು 1.5 ಫೂಟಿನ ಆಲಿಕಲ್ಲಿನ ಹಾಸಿಗೆ, ಹಿಮದ ಹಾಸಿಗೆ ನಿರ್ಮಾಣ ಆಯಿತು ಎಲ್ಲಿ, ನೆಲೋಗಿ ಊರೊಳಗ, ಮತ್ತ ಅದರ ಸುತ್ತಮುತ್ತಲ ಊರಲ್ಲಿ ಕೂಡ ಇದರ ಪ್ರಭಾವವನ್ನ ನಾವು ನೋಡಿದ್ವಿ. ಇದರಿಂದಾಗಿ ಅನೇಕ ಕುರಿಗಳು ಸತ್ತು, ಆಮೇಲೆ ಬಾಳೆ ತೋಟಗಳು, ಮಾವಿನ ತೋಟಗಳು ಬಹಳಷ್ಟು ನುಕ್ಸಾನ್ ಆದ. ಆ ಸಂದರ್ಭದೊಳಗೆ ಆ ಆಲಿಕಲ್ಲುಗಳು ಬಿದ್ದಿದ್ದ ಹೊಡೆತಕ್ಕ ಇಡೀ ಬೆಳೆಯೆಲ್ಲ ಸುಟ್ಟು ಹೋದಂಗ ಕಾಣಿಸ್ತಾ ಇತ್ತು. ಅಂತಂದ್ರ ಆ ಬೀಳುವ ರಭಸಕ್ಕೆ ಅಷ್ಟು ಉಷ್ಣತೆ ಉಂಟಾಗಿ ಅದರಿಂದ ಗಿಡಗಳು ಸುಟ್ಟು ಹೋಗಿದ್ದನ್ನ ನಾವು ಕಣ್ಣಾರೆ ನೋಡಿರುವಂತಹ ಒಂದು ಅನುಭವವನ್ನ ನಾನು ತಮ್ಮ ಜೊತೆಗೆ ಹಂಚಿಕೊಂಡೆ. ಮೊನ್ನೆ ಆದಂತಹ ಮಳೆ ಕೂಡ ಬಹಳಷ್ಟು ಸಮಸ್ಯೆಗಳನ್ನ ತಂದೊಡ್ತು, ಬಹಳಷ್ಟು ನುಕ್ಸಾನ ನಮ್ಮ ರೈತರಿಗೆ ಮಾಡಿತು. ಈಗೇನು ಬೆಳೆದು ನಿಂತಹ ಬೆಳೆಗಳಿರ್ತಾವ, ಸಾಮಾನ್ಯವಾಗಿ ಕ್ಷೇತ್ರ ಬೆಳೆಗಳೇನಿರ್ತಾವ ಅವಕ್ಕೆ ಅಷ್ಟು ತೊಂದರೆ ಆಗುದಿಲ್ಲ, ಆದ್ರೆ ಹಣ್ಣಿನ ಬೆಳೆಗಳಿಗೆ ಬಹಳಷ್ಟು ತೊಂದರೆ ಆಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಕಾಯಿಪಲ್ಲೆ ಬೆಳೆಗಳು ಬಹಳಷ್ಟು ತೊಂದರೆಗೆ ಒಳಗಾದವು, ಹಾಳಾದವು. ಹಿಂಗ ನಿಸರ್ಗ ಒಡ್ಡುವಂತಹ ಇಂಥ ವಿಪತ್ತುಗಳಿಂದ ನಾವು ಮೇಲೆ ಮೇಲೆ ತೊಂದರೆ ಅನುಭವಿಸುವುದನ್ನ ನೋಡ್ತಾ ಇದ್ದೀವಿ. ನಮ್ಮ ವಿಜ್ಞಾನಿಗಳು ಇಂಥ ಘಟನೆಗಳು ಮತ್ತೆ ಹೆಚ್ಚಿನ ಪ್ರಮಾಣದೊಳಗೆ ಆಗ್ತಾವ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ನಮಗೆ ಕೊಡ್ಕೋತಾನೆ ಬಂದಿದ್ದಾರೆ. ಆದರೂ ಕೂಡ ನಾವು ಇಂಥ ಮಳೆಗಳ ಮುಂದೆ ಏನು ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಎಷ್ಟು ಸಾಧ್ಯದನೋ ಅದನ್ನ ನಾವು ಮುಂಜಾಗ್ರತೆಯಾಗಿ ಮಾಡಿಕೊಂಡ್ರೆ ಅಷ್ಟು ಪ್ರಮಾಣದ ನುಕ್ಸಾನನ್ನ ನಾವು ಉಳಿಸಬಹುದು ಅನ್ನುವಂಥದ್ದು. ನಿರೀಕ್ಷೆ ಮಾಡದಂಗಾಯ್ತು, ಆದ್ರೆ ಈ ಮಳೆಯಿಂದಾಗಿ ಬಹಳಷ್ಟು ನಷ್ಟವನ್ನು ಕೂಡ ನಾವು ಅನುಭವಿಸಿದ್ದು ಬಹಳ ನೋವು ನೀಡುವಂತಹ ಒಂದು ಸಂಗತಿ ಅಂತ ಹೇಳಬಹುದು. ಆತ್ಮೀಯರೆ, ಸಾಕಷ್ಟು ಜನರು ತಾವು ನಮಗೆ ಈ ಬಗ್ಗೆ ಮಾಹಿತಿ ನೀಡಿದ್ದೀರಿ, ತಾವು ಏನ್ ಹೇಳಿರಿ ಅನ್ನೋದನ್ನ ನಾವು ಈಗ ಕೇಳೋಣ. ನಮಸ್ಕಾರ ಸರ್, ನಾವು ಕೊಳ್ಳೂರಿಂದ ಮಲ್ಲಿಕಾರ್ಜುನ್ ಮಾತಾಡತೇನ್ರಿ ಸರ್. ಸರ್, 14 ರೇಡಿಯೋ ಕೇಳಲಾರ್ದಕ್ಕ ಮತ್ತೆ ನಿಮಗ್ ಫೋನ್ ಮಾಡಿ ಕೇಳಿ ಕಸಿ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಸರ್, 597 ಸಂಚಿಕೆ ಪ್ರಕಾರ ಹೇಳಿದ್ರಿ ಸರ್, ಈ ಹೋದ ವಾರ ಹಾಗೆ ಬಿಸಿಲಿನ ವಾತಾವರಣ ಇರುವುದಿಲ್ಲ, ಈ ವಾರ 3 ಬಿಸಿಲಿನ ವಾತಾವರಣ, 4 ಮಳೆ ವಾತಾವರಣ ಅಂತ ಹೇಳಿದ್ರಿ ಸರ್. ಅದೇ ಪ್ರಕಾರ ಸರ್, ಬುಧವಾರ ಬಿಸಿಲಿನ ವಾತಾವರಣ ಐತ್ರಿ ಸರ್, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ ಸರ್. ಗುರುವಾರ ದಿನ ಸರ್ ಸಾಕಷ್ಟು ಮಳೆ ಆಗಿದ್ರಿ ಸರ್, ಸ್ವಲ್ಪ ಗಾರ್ ಬಿದ್ದವ್ರಿ ಸರ್. ಶುಕ್ರವಾರ ಮಧ್ಯಾಹ್ನದಲ್ಲಿ ಭಾರಿ ಅಂದ್ರೆ ಭಾರಿ ಮಳೆ ಬಿದ್ದ ಸರ್ ನಮ್ಮಲ್ಲಿ. ಕೊಳ್ಳೂರು ಹಿಡಿದು ಪೂರಾ ಸುತ್ತಮುತ್ತ ಹಳ್ಳಿಗಳಲ್ಲಿ ಸರ್, ಚಿಂಚೋಳಿ ಜಗರಮಡಿ ಜನ ಕಮ್ಮಾದ್ರಿ ಸರ್, ಐನೋಳಿ ಬಳಿ ಕಮ್ಮಾದ್ರಿ ಸರ್. ಅದ ಹಿಂಗೆ ಅವತ್ ಮಧ್ಯಾಹ್ನದಾಗ ಸಾಕಷ್ಟು ಮಳೆ ಬಿದ್ದ ಸರ್, ರಾತ್ರಿ ಭಾರಿ ಅಂದ್ರೆ ಭಾರಿ ಭರ್ಜರಿ ಮಳೆ ಬಿದ್ದ ಸರ್. ಗುರುವಾರ ದಿನ ರಾತ್ರಿ 8 ತಗ ಬಿದ್ದ ಸರ್, ಮತ್ತೆ ರಾತ್ರಿ 12 1 ತಗ ಬಿದ್ದ ಸರ್. ಶನಿವಾರ ದಿನ ಸರ್ ನಾಳೆಕಳ್ಳು ಮಳೆ ಆಗಿದೆ ಸರ್ ಕೊಳ್ಳೂರದಲ್ಲಿ. ಕೊಳ್ಳೂರು, ನಾಗಾದಿಲೈ, ತುಮಕುಂಟ, ಬೀರ್ನಳ್ಳಿ, ಎಂಪಳ್ಳಿ, ಪಟ್ಪಳ್ಳಿ, ಮೂತುಪಳ್ಳಿ, ಸುಕುಸಂಪಳ್ಳಿ, ತಾಂಡ ಇವೆಲ್ಲ ಭಾರಿ ಅಂದ್ರೆ ಭಾರಿ ಅಳಿಕಳು ಮಳೆ ಬಿದ್ದದ ಸರ್. ಮತ್ತಂಗೆ ಸರ್ ರಾತ್ರಿ 12 ತನಕ ಚುಕ್ಕಿದ್ದವ್ರಿ ಸರ್, 1 ಮತ್ತ ಭರ್ಜರಿ ಅಂದ್ರೆ ಭರ್ಜರಿ ಮಳೆ ಬಿದ್ದದ ಸರ್, ನಾಲ ಬರಪ್ಲೆ ಮಳೆ ಬಿದ್ದದ್ರಿ ಸರ್. ಮತ್ತಂಗೆ ಇವತ್ತ ಫುಲ್ ಬಿಸಿಲಿನಿಂದ ಕೂಡಿದಂತ ವಾತಾವರಣ ಅದ ಸರ್. ಇನ್ನು ಸಂಜೆ ಟೈಮ್ ಇನ್ನೂ ಗೊತ್ತಾಗಲ್ಲ ಸರ್, ಎಲ್ಲ ವೆದರ್ ರಿಪೋರ್ಟ್ ಪ್ರಕಾರ ಹಗಲತ್ತು ಬಿಸಿಲು ತೋರಿಸಲತ್ತೇನ್ರಿ ಸರ್. ಇನ್ನು ನಾಳೆ ನಾಡಿದ್ದು 2 ಹೇಳಿದ್ರಿ ಸರ್ ಮೋಡ ಕವಿದ ವಾತಾವರಣ ಅಂತ ಸರ್. ಸರ್, ಮತ್ತೊಂದು ಮೇಲ್ಮೈ ಸುಳಿಗಳಿ ಆಗ್ಯದಂತ ಕಸಿ ತಮಿಳುನಾಡು ಭಾಗದ ಮಧ್ಯಪ್ರದೇಶ ಲೈನಿಗೆ 900 ಎತ್ತರ ಅಂತ ಹೇಳಿ ಡೈಲಿ ಎಂಟದಾಗಿ ಸರ್. ಅದು ನಾಳೆ ಸೋಮವಾರ, ನಾಡಿದ್ದು ಮಂಗಳವಾರ ಕೃಷಿರಂಗದ ಗೊತ್ತಾಗ್ತದ್ರಿ ಸರ್. ಈ ವಾರನು ಮುಂದಿನ ವಾರ ಹೆಂಗದಂತ ತಿಳಿಸ್ಕೊಟ್ರಪ್ಪ ಅಂದ್ರೆ ನಮಗ ಒಳ್ಳೇದಾಗ್ತದ್ರಿ ಸರ್. ಯಾಕಂದ್ರೆ ಈಗ ಸಾಕಷ್ಟು ನಮ್ಮದನ ರಾಶಿ ಆಗಿದ್ರಿ ಸರ್. ನಾ ಸಾಕಷ್ಟು ರೈತರದ್ದು ಹೊಲದಾಗ ಜೋಳ ಹಂಗೆ ಆದ್ರಿ, ಅರ್ಶಿಣ, ಕಡ್ಲಿ, ನೀರಾವರಿ ತೊಗರಿಗಳು ಅವನು ರಾಶಿ ಮಾಡವ್ರಿ, ಗೋಳಿ ಅವ್ರಿ, ಚಂಡ ಅವ್ರಿ, ಕಲ್ಲಂಗಡಿ ಎಲ್ಲ ಹಾಳಾಗ್ಬಿಟ್ಟವ್ರಿ ಸರ್. ನಮ್ಮ ಏರಿಯಾ ಫುಲ್ ಬಹಳ ಹಾಳಾಗಿದ್ರಿ ಸರ್. ಈಗ ಬೀದರ್ ಜಿಲ್ಲೆನ ಫುಲ್ ಹಿಮಪಾತಲಿಂದ ಕೂಡಿದಂತ ಇದು ಆಗಿದ್ರಿ ಸರ್. ಮರ್ಕೊಳ ಊರು, ಜನವಾಡ, ನೆಲೋಗಿ, ನಿಟ್ಟೂರು, ಬಹಳಷ್ಟು ಊರುಗಳು ಒಣ ಗಾರ್ ಗಾರ್ ಗಾರ್ ಬಿದ್ದು ಕಸಿ ದರೋಜಿಕ್ ಆಗಿವ್ರಿ ಸರ್. ಬೆಳೆ ಏನಾನ ಬಹಳಷ್ಟು ಇದ್ರು ಸರ್, ಆ ಕಡೆಯಿಂದ ನೋಡಕ್ ಆಗಲಿದ್ರು ಬೆಳೆ. ಕುಸುಬಿ, ಜೋಳ, ಕಡಲೆ, ಮತ್ತಂಗೆ ಉಳ್ಳಾಗಡ್ಡಿ, ಉಳ್ಳಾಗಡ್ಡಿ ಚೆಂಡು, ಕಲ್ಲಂಗಡಿ ಸಾಕಷ್ಟು ನಾನಾ ರೀತಿಯ ಬೆಳೆಗಳು ಸರ್ ಎಲ್ಲ ರೈತರ ಕಣ್ಣಲ್ಲಿ ನೀರು ಬಂದ್ ಬಿಡ್ಲತ್ತ ನೋಡ್ರಿ ಸರ್. ಈ ವಾರ ಈಗ 598 ಸಂಚಿಕೆ ಏನು ಗೊತ್ತಾಗ್ತದ ಸರ್, ಯಾಕಂದ್ರೆ ಮುಂದಿನ ವಾರನ ತೋರಿಸ್ಲತ್ತಾನ್ರಿ ಸರ್, ಒಂದು ದಿನ ಸ್ಯಾಟರ್ಡೇ ಮಳೆ ಅಂತ ತೋರಿಸ್ಲತ್ತಾನ ಅಕ್ಕರಿ, ಅದನ್ ಬಿ ನಿಮ್ ಭರೋಸೆ ಮ್ಯಾಗ ನಮ್ಗೆ ಲೆಕ್ಕರಿ ಎಷ್ಟು ವೆದರ್ ರಿಪೋರ್ಟ್ ಇದು ಮಾಡ್ದನ್ ಬಿ ನಿಮ್ ಸಂದೇಶ ನಮ್ದಿಂದೇ ನಮಗೆ ಲೆಕ್ಕ ಖಾತ್ರಿ ಆಗ್ತದ್ರಿ ಸರ್. ಸಾಕಷ್ಟು ರೈತರಿಗೆ ಹೇಳೇನ್ರಿ ಸರ್, ನಾ ಹೇಳಕ್ಕಾಗಿನೂ ಲಾಪರ್ ಮಾಡ್ಯಾರ ಸರ್ ರೈತರು, ಏನ್ ಬರ್ತಾ ತಗೋ ಬ್ಯಾಸಗಿ ಮಳಿ ಅಂತ ಲೆಕ್ಕದಾಗ ಹೋಗ್ಯಾರ ಸರ್. ಮಾಡಿದ್ರು ಮಾರಿ ಅಂದಂಗೆ ಈಗ ನಮ್ಮೂರ ರೈತರು ನಾ ಎಷ್ಟು ಹೇಳಕ್ಕಾಗಿನೂ ಕೇಳಿಲ್ಲ ಸರ್ ಅವ್ರ ಒಟ್ಟ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ನನ್ನ ಹೆಸರು ಆದ್ಯ ಮಸ್ತನ್ ಮಸಕುಳ್ಳ ಅಂತ ಗುಂಡು ಗ್ರಾಮ. ನಮ್ಮೂರಲ್ಲಿ ಸರ್ 4 ಮಳೆ ಸ್ಟಾರ್ಟ್ ಆಗಿದೆ ಸರ್, ಜೋರಾಗಿ ಮಳೆ ಬರ್ತಾ ಇದೆ ಸರ್, ಹುಡುಗು ಮಿಂಚು ಗಾಳಿ ಎಲ್ಲ ಇದೆ ಸರ್. ಸರ್ ಇನ್ನೂ ಎಷ್ಟು ತನಕ ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಸರ್, ಜಾಸ್ತಿ ಮಳೆ ಇದೆ ಸರ್, ಮಾಡು ಗುಡುಗು ಮಕ್ಕ ಇದೆ ಸರ್. ಓಕೆ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಅಜಯ್ ಮಸ್ತಾನ್ ಬಸಕುಳ್ಳ ತಾಲೂಕು ಗುಂಡು ಗ್ರಾಮ. ಸರ್ ಸಾಯಂಕಾಲ ಸರ್ 7 ಚಾಲು ಆಗಿದೆ ಸರ್, 15 ಮಳೆ ಬಿತ್ತು ಸಾಧಾರಣ ಮಳೆ, ಮತ್ತೆ ಸರ್ 3 ಚಾಲು ಆಗಿದೆ ಸರ್, 100 ತನಕ ಬಿತ್ತು, ಗುಡುಗು ಮಿಂಚು ಜಾಸ್ತಿ ಇತ್ತು ಸರ್, ಸಾಧಾರಣ ಮಳೆ ಬಿದ್ದು ಸರ್. ಓಕೆ ಸರ್. ವಿಜಯಪುರ ಜಿಲ್ಲಾ ಹಿಂಡಿ ತಾಲೂಕಿನಿಂದ ರೂಢಿಯಿಂದ ಶರಣ ಭುವನೇಶ್ವರ ಮಾತಾಡಿದ್ರಿ. 5:30 ಸಣ್ಣಗೆ ತುಮಕೂರು ಮಳೆ ಚಾಲು ಆಗಿದ್ರಿ ಸರ್, ನಡೆದ್ರ ಒಟ್ಟು. ನಮಸ್ಕಾರ ಸರ್. ಸರ್ ಆಲ್ರೆಡಿ ನಮ್ಮಲ್ಲಿ ಮಳೆ ಚಾಲು ಆಗಿದ್ರಿ, ಇದು ಬೀದರ್ ಜಿಲ್ಲಾ ಆರ ತಾಲೂಕು ಸರ್, ಇದು ಎಷ್ಟು ದಿನ ಅದ್ರಿ ಮಳೆ ಸರ್? ನಮಸ್ಕಾರ ಸರ್, ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಪಂತನಾಳ ಗ್ರಾಮದಿಂದ ಹಸನ್ ಸಬ್ಶೇಖ್ ಅಂತ ಮಾತಾಡೋದು ಸರ್. ಇವತ್ತು ಬೆಳಿಗ್ಗೆ ಒಂದು ಸಾಧಾರಣ ಮಳೆ ಆಗೈತೆ ನೋಡ್ರಿ ಸರ್, ಪಂತನಾಳ ಗ್ರಾಮದಾಗ್ರಿ ಸರ್. ನಮಸ್ಕಾರ ಸರ್. ಆದ್ಮೀರೆ ಬೇಸಿಗೆ ಒಳಗ ಮೊದಲ ಮಳೆ ಆದಂತ ಸಂದರ್ಭದೊಳಗ ಸ್ವಲ್ಪ ನೀವು ವಿಚಾರ ಮಾಡ್ರಿ, ಸ್ವಲ್ಪ ಲಕ್ಷ್ಯ ಕೊಡ್ರಿ. ಏನಪ್ಪಾ ಅಂತಂದ್ರ ಆ ಸಮಯದೊಳಗ ಮಣ್ಣಿನಿಂದ ಒಂದು ಅದ್ಭುತವಾದಂತಹ ಒಂದು ಪರಿಮಳ ಹೊರಹೊಮ್ಮತ್ತದ. ಮಣ್ಣಿನ ವಾಸನೆ ಅಂತೇಳಿ ನಾವು ಇದನ್ನ ಕರಿತೀವಿ. ಮತ್ತೆ ಸಾಹಿತ್ಯದೊಳಗೂ ಕೂಡ ಈ ಮಣ್ಣಿನ ವಾಸನೆ ಬಗ್ಗೆ ಬಹಳಷ್ಟು ಉಲ್ಲೇಖಗಳದಾವ, ಚರ್ಚೆ ಮಾಡಿದ್ದಾರೆ ನಮ್ಮ ಸಾಹಿತಿ ಮಿತ್ರರು. ಮತ್ತು ಮಣ್ಣಿನ ವಾಸನೆ ಬಗ್ಗೆ ವಿಶೇಷವಾದಂತಹ ಒಂದು ಮಮತೆ ಇರುವಂತಹದ್ದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ತಾವು ಕೂಡ ಇದನ್ನ ಅನುಭವಿಸಿದ್ದೀರಿ, ಮಣ್ಣಿನ ವಾಸನೆ ಬಹಳ ಖುಷಿ ಕೊಡುವಂತಹ ಒಂದು ಪ್ರಸನ್ನದಾಯಕವಾದಂತಹ ಒಂದು ಪರಿಮಳ. ಇಂತಹ ಒಂದು ಪರಿಮಳ ಎಷ್ಟೋ ಜನರು ತಾವು ಅನ್ಕೊಂಡಿರಬಹುದು, ಇದು ಎಲ್ಲಿಂದ ಬರ್ತದ, ಹ್ಯಾಂಗ್ ಬರ್ತದ ಇದು ಅನ್ನುವಂಥದ್ದು, ಅದ್ರ ಬಗ್ಗೆ ಕುತೂಹಲ ಕೂಡ ತಾಳಿರಬಹುದು. ನಮಗೂ ಕೂಡ ಅಂತದೇ ಒಂದು ಕುತೂಹಲ ಇಲ್ಲಿ ತನಕನೂ ಇತ್ತು. ಈ ಮಣ್ಣಿನ ವಾಸನೆ ಇದು ಹೆಂಗ್ ಬರ್ತದ, ಯಾಕೆ ಬರ್ತದ, ಮತ್ತೆ ಎಲ್ಲಿ ತನ ಇರ್ತದ, ಇದಕ್ಕೇನು ಕಾರಣ, ಈ ಎಲ್ಲಾ ಪ್ರಶ್ನೆಗಳು ನಮ್ಮ ಮನಸ್ಸಿನೊಳಗ ಉಳ್ಕೊಂಡಿದ್ದು. ಇವತ್ತಿನ ಕಾರ್ಯಕ್ರಮದೊಳಗ ನಾವು ಈ ಮಣ್ಣಿನ ವಾಸನೆ ಯಾಕೆ ಬರ್ತದ, ಇದರ ಹಿನ್ನೆಲೆ ಏನು, ಇದಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ವಿಷಯದ ಬಗ್ಗೆ ನಮಗೆ ಸ್ವಾರಸ್ಯಕರವಾಗಿ ಹೇಳ್ತಾ ಇದ್ದಾರೆ ಬೆಂಗಳೂರಿನ ಸೆಂಟರ್ ಫಾರ್ ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೈನ್ಸ್ ಅನ್ನುವಂತಹ ಒಂದು ಸಂಸ್ಥೆಯೊಳಗ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಟಿಎಸ್ ಚೆನ್ನೇಶ್ ಅವರು. ಅವರು ಮೂಲತಃ ಮಣ್ಣಿನ ವಿಜ್ಞಾನಿ, ಸಾಕಷ್ಟು ಅಧ್ಯಯನವನ್ನ ಮಾಡಿದ್ದಾರೆ, ಜನರಿಗೆ ವೈಜ್ಞಾನಿಕ ವಿಷಯಗಳನ್ನು ತಿಳಿಸಿಕೊಡುವಂತಹ ಒಂದು ಕೈಂಕರ್ಯದೊಳಗ ಅವರು ತೊಡಗಿಕೊಂಡಿದ್ದಾರೆ. ಅವರು ಈ ಮಣ್ಣಿನ ವಾಸನೆ ಯಾಕೆ ಬರ್ತದ ಅನ್ನೋದನ್ನ ವೈಜ್ಞಾನಿಕವಾಗಿ ನಮಗ ತಿಳಿಸಿಕೊಡ್ತಾ ಇದ್ದಾರೆ. ಡಾಕ್ಟರ್ ಚೆನ್ನೇಶ್ ಅವರು ಹೇಳುವುದನ್ನ ನಾವೀಗ ಕೇಳೋಣ. ಎಲ್ರಿಗೂ ನಮಸ್ಕಾರ. ಮಣ್ಣಿನ ವಾಸನೆ, ಮಣ್ಣಿಗೆ ಒಂದು ವಿಶೇಷವಾದ ಪರಿಮಳ, ಒಂದು ಆಹ್ಲಾದಕರ ಪರಿಮಳ ಇದೆ. ಮೊದಲ ಮಳೆ ಬಂದಾಗಂತೂ ಅದನ್ನು ಬಹಳ ಪ್ರಮುಖವಾಗಿ ಗುರುತಿಸ್ತೀವಿ. ಹಾಗೇನೆ ಎಷ್ಟೋ ಸಾರಿ ಮನೆ ಕ್ಲೀನ್ ಮಾಡುವಾಗ ಹೊರಗಡೆ ನೀರು ಹಾಕಿದಾಗ ಮಣ್ಣಿನ ವಾಸನೆ ಬರುತ್ತೆ. ಕಾರನ್ನ ಬಹಳ ದಿವಸ ನಿಲ್ಲಿಸಿ ಇದ್ದಕ್ಕಿದ್ದಂಗೆ ಕಾರ್ ತೊಳೆಯುವಾಗ ಅದ್ರ ಮೇಲೆ ನೀರು ಹಾಕಿದಾಗ ಕೂಡ ಸ್ಮೆಲ್ ಬರುತ್ತೆ, ಅಂದ್ರೆ ಧೂಳಿನ ಕಣಗಳಿನ ಮೂಲಕ ಹೊರಗೆ ಬರುತ್ತೆ. ಏನಿದು ಮಣ್ಣಿನ ವಾಸನೆಗೆ ಕಾವ್ಯದಲ್ಲಿ, ಸಾಹಿತ್ಯದಲ್ಲಿ ಅಥವಾ ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ವಿವಿಧ ರೂಪಕಗಳಿಂದ ಅದಕ್ಕೆ ಏನೇನೋ ಕೊಟ್ಟಿದ್ದಾರೆ. ವಿಜ್ಞಾನ ಏನ್ ಹೇಳುತ್ತೆ, ಜ್ಞಾನ ಅದನ್ನ ಒಂದು ರಾಸಾಯನಿಕವಾಗಿ ಗುರುತಿಸಿದೆ. ಜಿಯೋಸ್ಮಿನ್ ಅನ್ನುವ ಒಂದು ರಾಸಾಯನಿಕ, ಅದಕ್ಕೆ ಪೆಟ್ರಿಚಾರ್ ಅಂತ ಕರೀತಾರೆ. ಪೆಟ್ರಿಚಾರ್ ಅಂದ್ರೆ PETRICHAR. ಈ ಪೆಟ್ರಿಕಾರ್ ಅಥವಾ ಪೆಟ್ರಿಚಾರ್ ಪದದಲ್ಲಿ ಎರಡು ಪದಗಳಿವೆ, ಒಂದು ಪೆಟ್ರಾ ಮತ್ತು ಐಕಾರ್. ಪೆಟ್ರಾ ಅಂದ್ರೆ ಕಲ್ಲು ಅಂತ ಅರ್ಥ, ಐಕಾರ್ ಅಂದ್ರೆ ದೇವತೆಗಳ ಅಂದ್ರೆ ಸಾವೆ ಇಲ್ಲಿರ್ತಕ್ಕಂತಹ ವ್ಯಕ್ತಿ ಅಥವಾ ದೇವತೆಗಳ ದೇಹದಲ್ಲಿ ಹರಿಯುವ ಬಂಗಾರದ ರಕ್ತ ಅಂತ ಅರ್ಥ. ಹೀಗೆ ಒಂದು ಬಂಗಾರದ ರಕ್ತವನ್ನ ತನ್ನೊಳಗೆ ಹರಿಸಿಕೊಳ್ಳುವ ಒಂದು ಕಲ್ಲು ಅಂದ್ರೆ ಒಂದು ವಿಶೇಷವಾದಂತ ತನ್ನೊಳಗೆ ಏನೋ ಇಟ್ಕೊಂಡಿದೆ ಅಂತೇಳಿ ಆ ಪರ್ಫ್ಯೂಮ್ಗೆ ಪೆಟ್ರಿಚಾರ್ ಅಂತ ಕರೀತಾರೆ. ಅದರ ರಾಸಾಯನಿಕ ಜಿಯೋಸ್ಮಿನ್. ಜಿಯೋಸ್ಮಿನ್ ಅನ್ನೋದು ಒಂದು ಹೈಡ್ರೋಕಾರ್ಬನ್, ಅದರೊಳಗಿರೋದು ಕೇವಲ ಹೈಡ್ರೋಜನ್, ಕಾರ್ಬನ್ ಮತ್ತು ಆಕ್ಸಿಜನ್. ಆದರೆ ಅವುಗಳ ರಚನೆ ತಕ್ಷಣದಿಂದ ಅದಕ್ಕೊಂದು ವಿಶೇಷವಾದ ಪರಿಮಳ ಬಂದಿದೆ, ಅದು ಜೋಸ್ಮಿನ್ ಪೆಟ್ರಚಾರ್. ಮಣ್ಣಿನ ವಾಸನೆಗೆ ರಾಸಾಯನಿಕ ಸರಿ ಜೋಸ್ಮಿನ್ ಇರ್ಬೋದು, ಅದು ಇಲ್ಲಿಂದ ಬರುತ್ತೆ. ಹಾಗಾದ್ರೆ ಅದು ಒಂದು ಬಗೆಯ ಬ್ಯಾಕ್ಟೀರಿಯಾಗಳಿಂದ ಬರುತ್ತೆ, ಸ್ಟೆಪ್ಟೊಮೈಸಿಸ್ ಅನ್ನುವ ಜಾತಿಯ ಬ್ಯಾಕ್ಟೀರಿಯಾಗಳು, ಆಕ್ಟಿನೋಮೈಸಿಸ್ ಅಂತಾನೆ ಕರೀತಾರೆ, ಅವುಗಳಿಂದ ಈ ಜೋಸ್ಮಿನ್ ಉತ್ಪಾದನೆ ಆಗುತ್ತೆ. ಈ ಜೋಸ್ಮಿನ್ ಕೆಲವರಿಗೆ ಅಂದ್ರೆ ನೀವು ಬೀಟ್ರೂಟ್ ತಿನ್ನುವಾಗ ಒಂದು ಚಿತ್ರವಾದ ಮಣ್ಣಿನ ಸ್ಮೆಲ್ ಬರುತ್ತೆ ಒಳಗಡೆ, ಅದು ಕೂಡ ಜೋಸ್ಮಿನ್. ಆದ್ರೆ ಪರಿಮಳವಾಗಿ ಅದು ಬಹಳ ಆಹ್ಲಾದಕರವಾದ ಪರಿಮಳ. ನಮಸ್ಕಾರ. ಒಂದು ಅದ್ಭುತವಾದಂತಹ ವಿಷಯವನ್ನು ತಿಳಿಸಿಕೊಟ್ಟಂತಹ ಡಾಕ್ಟರ್ ಚನ್ನೇಶ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಆತ್ಮೀಯರೆ, ನಿನ್ನೆ ಅಂತಂದ್ರೆ ಮಾರ್ಚ್ 20ನೇ ತಾರೀಕು ವಿಶ್ವ ಗುಬ್ಬಚ್ಚಿ ದಿನವನ್ನ ನಾವು ಆಚರಣೆ ಮಾಡಿದ್ವಿ. ಈ ಬಗ್ಗೆ ನಾವು ಈ ತಿಂಗಳು ಶುರುವಾದಾಗನೇ ಹೇಳಿದ್ವಿ, ಈ ತಿಂಗಳದೊಳಗೆ ಯಾವ್ಯಾವ ಮಹತ್ವದ ದಿನಗಳು ಅದಾವ ಅಂತೇಳಿ. ವಿಶ್ವ ಗುಬ್ಬಚ್ಚಿ ದಿನವನ್ನ ಆಚರಣೆ ಮಾಡೋದಕ್ಕೆ ಸಾಕಷ್ಟು ಕಾರಣಗಳದಾವ, ತಮಗೂ ಗೊತ್ತಿರಬಹುದು. ನಮ್ಮ ಪರಿಸರದೊಳಗೆ ಗುಬ್ಬಿಗಳು ಬಹಳ ಮುಖ್ಯವಾದಂತಹ ಒಂದು ಕೊಂಡಿ ಅಂತ ಹೇಳಬಹುದು. ನಮ್ಮ ಜೀವನ ಸುಗಮ ಆಗಬೇಕು ಅಂತಂದ್ರೆ ಗುಬ್ಬಚ್ಚಿಗಳು ಇರಲೇಬೇಕು. ಆದ್ರೆ ಇವತ್ತಿನ ತಾರೀಕಿನೊಳಗೆ ಗುಬ್ಬಚ್ಚಿಗಳು ಕಣ್ಮರೆ ಆಗ್ತಾ ಇದ್ದಾವ ಅನ್ನುವಂತಹ ಒಂದು ದೊಡ್ಡ ಕೂಗು ಇದೆ, ಅದು ಸತ್ಯ ಕೂಡ ಹೌದು. ಅದಕ್ಕೆ ನಾವು ಗುಬ್ಬಚ್ಚಿಗಳನ್ನ ಮತ್ತೆ ನಮ್ಮ ಭೂಮಿಗೆ ಕರೆತರುವಂತಹ ಒಂದು ಪ್ರಯತ್ನ, ಅವುಗಳ ಸಂತತಿಯನ್ನ ವೃದ್ಧಿಸುವಂತಹ ಒಂದು ಕೆಲಸವನ್ನ ನಾವು ಬಹಳ ಕಾಳಜಿಪೂರ್ವಕವಾಗಿ ಮಾಡಬೇಕಾಗಿದೆ. ಹಂಗ ನೋಡಿದ್ರೆ ಬರೀ ಗುಬ್ಬಚ್ಚಿ ಅಷ್ಟೇ ಅಲ್ಲ, ಯಾವ್ಯಾವ ಜೀವಿಗಳು ನೈಸರ್ಗಿಕವಾಗಿ ಈ ಭೂಮಿ ಮೇಲೆ ಬದುಕ್ತಾ ಇದ್ದಾವೆ, ಆ ಎಲ್ಲ ಜೀವಿಗಳ ಒಂದು ಸಮತೋಲಿತ ಸಂಖ್ಯೆಯನ್ನ ನಾವು ಇವತ್ತಿನ ದಿವಸ ಕಾಪಾಡಿಕೊಂಡು ಹೋಗುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ. ಇವತ್ತಿನ ದಿನ ನಾವು ಗುಬ್ಬಚ್ಚಿಗಳ ಬಗ್ಗೆ ಮಾತಾಡೋಣ. ಸರ್ಕಾರ ಹಿಡ್ಕೊಂಡು, ವಿಶ್ವಸಂಸ್ಥೆ ಹಿಡ್ಕೊಂಡು, ಅನೇಕ ಸಂಘ ಸಂಸ್ಥೆಗಳು, ಅನೇಕ ಹವ್ಯಾಸಿಗಳು ಗುಬ್ಬಚ್ಚಿಗಳನ್ನ ಸಂರಕ್ಷಣೆ ಮಾಡುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದೊಳಗೆ ಅಂಥ ಅನುಭವಿ ನಿವೃತ್ತ ಶಿಕ್ಷಕರೊಬ್ಬರು ತಮ್ಮ ವಿಚಾರಗಳನ್ನ, ಅನಿಸಿಕೆಗಳನ್ನ ಮತ್ತು ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳುವರಿದ್ದಾರೆ. ಶ್ರೀ ಆರ್ಜಿ ತಿಮ್ಮಾಪುರ ಅವರು ನಿವೃತ್ತ ಇಂಗ್ಲಿಷ್ ಶಿಕ್ಷಕರು. ಬೆಳಗಾವಿ ಜಿಲ್ಲೆ ಹಿಡಕಲ್ ಡ್ಯಾಮಿನ ಹೈಸ್ಕೂಲ್ನೊಳಗೆ ಅವರು ಇಂಗ್ಲಿಷ್ ಕಲಿಸ್ತಾ ಇದ್ರು. ನಿವೃತ್ತಿಯ ನಂತರ ಪಕ್ಷಿ ಶಾಸ್ತ್ರವನ್ನ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿ ಪಕ್ಷಿಗಳ ಬಗ್ಗೆ ಅದ್ಭುತವಾದಂತಹ ಒಂದು ಅಧ್ಯಯನ ಮಾಡಿದ್ದಾರೆ. ಅದರ ಜೊತೆಗೆ ಫೋಟೋಗ್ರಫಿಯೊಳಗೆ ಕೂಡ ಅವರು ಆಸಕ್ತಿ ಹೊಂದಿ ಪಕ್ಷಿಗಳ ಫೋಟೋ ತೆಗೆಯುವಂತಹದ್ದು ಮತ್ತು ಪಕ್ಷಿಗಳನ್ನ ಸಂರಕ್ಷಣೆ ಮಾಡುವಂತಹದ್ದು, ಅವುಗಳ ಸಂತತಿಯನ್ನ ಬೆಳೆಸುವಂತಹ ಒಂದು ಕಾರ್ಯವನ್ನ ಅವರು ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಅವರು ಧಾರವಾಡದೊಳಗೆ ನೆಲೆ ನಿಂತು ಗುಬ್ಬಚ್ಚಿಗಳ ವಿಶೇಷ ಸಂತತಿ ವೃದ್ಧಿಯ ಕಡೆ ಗಮನ ಹರಿಸಿದ್ದಾರೆ. ಇಲ್ಲಿ ತನಕ ಅವರು ಸಾವಿರಾರು ಗುಬ್ಬಚ್ಚಿ ಗೂಡುಗಳನ್ನ ಮಾಡಿ ಜನರಿಗೆ ವಿತರಣೆ ಮಾಡಿದ್ದಾರೆ. ಆ ಮೂಲಕ ಗುಬ್ಬಚ್ಚಿಗಳ ಸಂತತಿಯನ್ನ ಬೆಳೆಸುವಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರ ವಹಿಸ್ತಾ ಇದ್ದಾರೆ ಅನ್ನೋದು ನಮಗ ನಿಮಗೆಲ್ಲ ಬಹಳಷ್ಟು ಹೆಮ್ಮೆ ತರುವಂತಹ ವಿಷಯ. ಅದರ ಜೊತೆಗೆ ಇದರಿಂದ ಸ್ಫೂರ್ತಿ ಪಡುವಂತಹ ಒಂದು ಕೆಲಸ ಕೂಡ ಆಗಬೇಕಾಗಿದೆ. ಇವತ್ತಿನ ಕಾರ್ಯಕ್ರಮದೊಳಗೆ ಆರ್ಜಿ ತಿಮ್ಮಾಪುರ ಅವರು ತಮ್ಮ ಅನುಭವಗಳನ್ನೇನು ಹಂಚಿಕೊಳ್ತಾ ಇದ್ದಾರೆ ಅದನ್ನ ಕೇಳೋಣ. ಯಾವ ರೀತಿ ಮನುಷ್ಯ ಮತ್ತು ಗುಬ್ಬಚ್ಚಿಯ ಸಂಬಂಧ ಇಲ್ಲಿ ತನಕ ನಡ್ಕೊಂಡು ಬಂದಿದೆ, ಯಾವ ರೀತಿ ಮನುಷ್ಯನ ಅಕೃತ್ಯಗಳಿಂದಾಗಿ ಗುಬ್ಬಚ್ಚಿಗಳ ಜೀವಕ್ಕೆ ಹಾನಿ ತಟ್ತಾ ಇದೆ, ಅವುಗಳ ಸಂತತಿಗೆ ಹಾನಿ ತಟ್ತಾ ಇದೆ, ನಾವು ಯಾವ ರೀತಿಯಾದಂತಹ ಕಾಳಜಿಯನ್ನ ವಹಿಸಬೇಕು, ಎಲ್ಲ ವಿಷಯಗಳ ಬಗ್ಗೆ ಅವರು ಮಾತಾಡಿದ್ದಾರೆ. ಆರ್ಜಿ ತಿಮ್ಮಾಪುರ ಅವರು ಹೇಳೋದನ್ನ ನಾವೀಗ ಕೇಳೋಣ. ನಾವು ಮಾರ್ಚ್ 20ನ್ನ ವಿಶ್ವ ಗುಬ್ಬಿ ದಿನಾಚರಣೆ ಅಂತ ಆಚರಣೆ ಮಾಡಕತ್ತೇವೆ. ಯಾಕಂತಂದ್ರೆ ಈಗ ನಮ್ಮ ಸುತ್ತಲುಮುತ್ತಲು ಇರುವಂತಹ ಗುಬ್ಬಿಗಳ ಸಂಖ್ಯೆ ಬಹಳ ಕಡಿಮೆ ಆಗಕತ್ತೆ. ಆ ಗುಬ್ಬಿಗಳ ಸಂಖ್ಯೆ ಕಡಿಮೆ ಆಗತಾ ಇದ್ದದ್ರಿಂದ ಈ ಪೆಸ್ಟ್ಸ್ ಅಂತ ನಾವು ಕರಿತೀವಲ್ಲ ಅಂತವು ಬಹಳಷ್ಟು ಹೆಚ್ಚಿಗೆಯಾಗಿ ನಮ್ಮ ಆಹಾರ ಧಾನ್ಯಗಳು ನಾಶಕತ್ತವು ಒಂದಿದ್ದು. ಎರಡನೇದ್ದು, ಗುಬ್ಬಿಗಳು ನಮ್ಮೊಂದಿಗೆ ಬಹಳ ಸ್ನೇಹದಿಂದ ಸಾವಿರ ವರ್ಷಗಳಿಂದ ಬದುಕಿದ್ದು, ಆ ಗುಬ್ಬಿಗಳನ್ನು ನಾವು ಕಳ್ಕೋಬಾರದು. ನಮ್ಮ ಮಕ್ಕಳು ಗುಬ್ಬಿಗಳನ್ನು ನೋಡಲ್ದನ ದೊಡ್ಡವರಾಗಬಾರ್ದು, ಗುಬ್ಬಿಗಳೊಂದಿಗೆನ ಆಟ ಆಡ್ಕೊಂತ ಅವರು ಬೆಳೆದ ದೊಡ್ಡವರಾಗಬೇಕು. ಇದು ನಮ್ಗ ಗುಬ್ಬಿಗಳಿಗಿರುವಂತಹ ಒಂದು ಪ್ರೀತಿಯ ಸಂಬಂಧ. ಗುಬ್ಬಿಗಳು ಮನುಷ್ಯ ಹಿಂಬಾಲೆ ಯಾವಾಗ ಬದುಕ ಕಲ್ಕೊಂಡು ಅಂತಂದ್ರ, ಮನುಷ್ಯ ಒಕ್ಕಲ್ತನ ಮಾಡಕ್ ಕಲ್ಕೊಂಡು ಆಹಾರ ಧಾನ್ಯಗಳನ್ನ ಬೆಳೆಯಕತ್ತ, ತೃಣಧಾನ್ಯಗಳನ್ನ ಬೆಳೆಯಕತ್ತ, ಅವಾಗ ಕಾಡಿನಲ್ಲಿರುವಂತ ಗುಬ್ಬಿಗಳೆಲ್ಲ ಈ ಮನುಷ್ಯನ ಸಹವಾಸಕ್ಕೆ ಬಂದು ಆ ಮನುಷ್ಯ ಬೆಳೆದ ಬೆಳೆಯನ್ನು ತಿಂದು ಅವನು ಗುಡಿಸಲಿನೊಳಗೆ ಬದುಕೋದನ್ನು ಕಲ್ಕೊಂಡು, ಇದು ಸುಮಾರು 8-9 ಸಾವಿರ ವರ್ಷಗಳ ಹಿಂದೆ ನವಶಿಲಾಗೆ ಅಂತ ಕರಿತೀವಲ್ಲ ಆ ಕಾಲದಿಂದ ಪ್ರಾರಂಭವಾಗಿರುವಂತಹ ಸ್ನೇಹ. ಅಲ್ಲಿಂದ ಇಲ್ಲಿವರೆಗೆ ಬಹಳ ಚೆನ್ನಾಗಿನ ಎಲ್ಲ ವ್ಯವಸ್ಥೆ ನಡೆದಿತ್ತು. ಮನುಷ್ಯ ಏನ್ ಮಾಡಿದ ಅಂದ್ರೆ, ಇತ್ತೀಚಿನ ಒಂದು 50-60 ವರ್ಷಗಳಿಂದ ತೃಣಧಾನ್ಯಗಳನ್ನೆಲ್ಲ ಬೆಳೆದು ಬಿಟ್ಟುಕೊಟ್ಟು ಕಮರ್ಷಿಯಲ್ ಕ್ರಾಪ್ಸ್ ಕಬ್ಬು, ಶೇಂಗಾ, ಹತ್ತಿ, ತಂಬಾಕು ಬೆಳೆಯಕತ್ತದ್ರಿಂದ ಈ ಗುಬ್ಬಿಗಳಿಗೆ ಆಹಾರ ಸಿಗಲಿಲ್ಲ ಒಂದೇದ್ದು. ಎರಡನೇದ್ದು, ಮನುಷ್ಯ ಬಿಲ್ಡಿಂಗ್ ಮಟೀರಿಯಲ್ ಅಂತ ಕರಿತೀವಲ್ಲ ನಾವು, ಮನೆ ಕಟ್ಟಬೇಕತ್ತಿದ್ರ ಆರ್ಸಿಸಿ ಉಪಯೋಗ ಮಾಡಕತ್ತ, ಸಿಮೆಂಟ್ ಉಪಯೋಗ ಮಾಡಕತ್ತ. ಆದ್ರಿಂದ ಗುಬ್ಬಿಗಳು ಅವನ ಮಣ್ಣಿನ ಮನೆಯೊಳಗೆ ಏನು ವಾಸ ಮಾಡುತ್ತಿದ್ವು ಅದು ತಪ್ಪಿ ಹೋಯ್ತು. ಇಲ್ಲಿ ಮಣ್ಣಿನ ಗೂಡುಗಳಲ್ಲಿ ಗೂಡು ಕಟ್ಟಿಕೊಳ್ಳೋದನ್ನು ತಪ್ಪಿ ಹೋಯ್ತು. ಇಲ್ಲಿ ಆಹಾರ ಧಾನ್ಯವನ್ನು ಸಿಗಲಿಲ್ಲ, ಮತ್ತು ರಸ್ತೆಗಳಲ್ಲಿ ಆರ್ಸಿಸಿ ಮಾಡಿದ್ರಿಂದ ಮನೆ ಭಾಗದೊಳಗೆ ಬಟ್ಟೆ ಒಗೆದಂತ ನೀರು, ಡಿಟರ್ಜೆಂಟ್ ಮಿಶ್ರಿತವಾಗಿರುವಂತಹ ನೀರೆಲ್ಲ ಗುಬ್ಬಿಗಳು ಕುಡಿಯಕ್ ಚಾಲು ಮಾಡಿ ಗುಬ್ಬಿಗಳಿಗೆ ಒಂದು ವಿಷ ಪ್ರಾಶನ ಮಾಡಿದಂಗಾಗಿ ಗುಬ್ಬಿಗಳ ಸಾಯಕ್ ಚಾಲು ಮಾಡಿದವು. ಈ ರೀತಿ ಗುಬ್ಬಿಗಳು ಮನುಷ್ಯನಿಂದ ದೂರ ಆಗಕ್ ಪ್ರಯತ್ನ ಮಾಡಕತ್ತು, ಅಥವಾ ಅವು ಅನಿವಾರ್ಯವಾಗಿ ಸಾವನ್ನ ಅನುಭವಿಸಬೇಕಾಯ್ತು. ಆದ್ರಿಂದ ಗುಬ್ಬಿಗಳನ್ನ ನಾವು ಹೊಳ್ ಕರ್ಕೊಂಡ್ಬರ್ಬೇಕು, ಗುಬ್ಬಿಗಳ ಮಹತ್ವ ನಮಗೆ ತಿಳಿಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನ ದೇಶದಾದ್ಯಂತ ಬಹಳಷ್ಟು ಪಕ್ಷಿ ಪ್ರೇಮಿಗಳು ಮಾಡಕತ್ತಾರೆ. ಯಾಕೆ ಇದು ಅನಿವಾರ್ಯ ಆಗೈತಿ ಅಂತಂದ್ರೆ, ಸುಮಾರು 1960 ಚೀನ್ ದೇಶದವರು ಬಹಳಷ್ಟು ಗುಬ್ಬಿಗಳನ್ನ ನಾಶ ಮಾಡಿಬಿಟ್ರು. ಯಾಕಂದ್ರೆ ಕೋಟ್ಯಾಂತರ ಗುಬ್ಬಿಗಳು ವರ್ಷಕ್ಕೊಂದು 5-5 ಕಿಲೋ ಆಹಾರ ಧಾನ್ಯ ತಿಂತಾವು ಅಂತಂದ್ರೆ ಅವು ಬಹಳಷ್ಟು ನಮ್ಮ ಧಾನ್ಯವನ್ನು ತಿಂತಾವು, ಅವನ್ನ ನಾಶ ಮಾಡಬೇಕು ಅಂತ ಹೇಳಿ ಗುಬ್ಬಿಗಳನ್ನು ಕೊಲ್ಲುವ ಆಜ್ಞೆ ಮಾಡಿದ್ರು. ಬಹಳಷ್ಟು ಗುಬ್ಬಿಗಳು ಸತ್ತು ಹೋದವು. ಅದಾದ 2-3 ವರ್ಷದ ಒಳಗಾಗಿನ ಒಂದು ಬರಗಾಲ ಬಂದ್ಬಿಟ್ಟಿದೆ ಅಲ್ಲಿ ಚೀನ್ ದೇಶದೊಳಗ. ಆ ಬರಗಾಲ ಎಷ್ಟು ಕೆಟ್ಟ ಇತ್ತು ಅಂತಂದ್ರೆ 2 ಕೋಟಿ ಜನಕ್ಕಿಂತ ಹೆಚ್ಚಿಗೆ ಜನ ಸತ್ತು ಹೋದ್ರು ಅಂತ ಹೇಳ್ತಾರೆ ಅಲ್ಲಿ. ಆ 2 ಕೋಟಿ ಜನ ಸತ್ತು ಹೋಗುವಷ್ಟು ಬರಗಾಲ ಯಾಕೆ ಬಂತು ಅಂತಂದ್ರೆ ಈ ಗುಬ್ಬಿಗಳು ಇಲ್ಲದೆ ಇದ್ದದ್ರಿಂದ ಕೀಟ ನಿಯಂತ್ರಣ ತಪ್ಪು ಹೋಯ್ತು. ಎಲ್ಲಾ ಕೀಟಗಳು ಬಂದು ಬೆಳೆಯನ್ನು ತಿಂದು ಜನರಿಗೆ ಆಹಾರ ಸಿಗಲಿಲ್ಲ. ಅದಕ್ಕೆ ಗುಬ್ಬಿಗಳನ್ನ ಮತ್ತೆ ಹೊಳೆ ತರಬೇಕು ಅಂತ ವಿಚಾರ ಮಾಡಿದ್ರು. ಗುಬ್ಬಿಗಳನ್ನು ಹೊಳೆ ಹೆಂಗ್ ತರೋದು ಅಂತೇಳಿ ರಷ್ಯಾದಿಂದ ಭಾರತದಿಂದ ವಿಮಾನದೊಳಗ ಲಕ್ಷಾಂತರ ಗುಬ್ಬಿಗಳನ್ನ ತಮ್ಮ ದೇಶಕ್ಕೆ ಆಮದು ಮಾಡಿಕೊಳ್ಳುವಂತ ಪ್ರಸಂಗ ಬಂತವ್ರಿ. ಅಷ್ಟು ಗುಬ್ಬಿಗಳ ಮಹತ್ವ ಐತಿ ಅದು. ಆ ಗುಬ್ಬಿಗಳನ್ನ ನಾವು ನಿರ್ಲಕ್ಷ್ಯ ಮಾಡಿ ಕಳ್ಕೊಳ್ಳಕ್ ಚಾಲು ಮಾಡಿದ್ವು ಅಂತಂದ್ರ ನಮ್ಮಲ್ಲೇನೋ ಅಂತ ಈ ಕೀಟ ನಿಯಂತ್ರಣ ತಪ್ಪಿ ದೊಡ್ಡ ದೊಡ್ಡ ಬರಗಾಲಗಳು ಬಂದ್ರು ಏನು ಆಶ್ಚರ್ಯ ಇಲ್ಲ. ಅದಕ್ಕೆ ಗುಬ್ಬಿ ಅಲ್ಲಿ ಅದಾವು ಅಂತಂದ್ರ ಅಲ್ಲಿ ಕೀಟ ನಿಯಂತ್ರಣ ಆಗತೈತಿ ಅಂದಂಗನ. ಅದಕ್ಕೆ ಗುಬ್ಬಿಗಳನ್ನು ಮತ್ತೊಮ್ಮೆ ನಾವು ನಮ್ಮ ಮನೆಗೆ ಕರ್ಕೊಂಡ್ಬರ್ಬೇಕಾಗೈತಿ. ಆ ಗುಬ್ಬಿಗಳೊಂದಿಗೆ ನಾವು ಸ್ನೇಹವನ್ನು ಬೆಳೆಸಬೇಕಾಗೈತಿ. ನಮ್ಮ ಮಕ್ಕಳೆಲ್ಲ ಆ ಗುಬ್ಬಿಗಳೊಂದಿಗೆ ಆಟ ಆಡಕೊಂತ ಬೆಳೆದ ದೊಡ್ಡವರಾಗಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರ ಗುಬ್ಬಿ ಗೂಡುಗಳನ್ನ ತಯಾರು ಮಾಡಿದಂತಹ ಕಟ್ಟಿಗೆಯ ಗುಬ್ಬಿ ಗೂಡುಗಳನ್ನ ನಾವು ಮನೆಯೊಳಗೆ ಹಾಕಿಬಿಟ್ಟಿವು ಅಂತಂದ್ರೆ ಸುಮಾರು 7-8 ಅಡಿ ಎತ್ತರದಿಂದ ಅಲ್ಲಿ ಹಾಕಿದೀವಿ. ಅಲ್ಲಿ ಬೆಕ್ಕದು ಬರದೇ ಹಂಗಿರುವಂತಹ ಒಂದು ಪ್ರದೇಶದೊಳಗೆ ಹಾಕಿದೀವಿ ಅಂತಂದ್ರೆ ಗುಬ್ಬಿಗಳು ನಮ್ಮ ಮನೆಗೆ ಬರ್ತಾವು. ನಮ್ಮ ಬಾಗಿಲೊಳಗೆ ಒಂದು ಸ್ವಲ್ಪ ತಿನ್ನಾಕ ಆಹಾರ ಧಾನ್ಯಗಳನ್ನು ಇಡಬೇಕು, ಅಲ್ಲಿ ಒಂದು ಸ್ವಲ್ಪ ನೀರನ್ನು ಇಡಬೇಕು. ಕಾಳುಗಳನ್ನು ತಿಂದು ಅವು ಗೂಡುಗಳನ್ನು ನೋಡಿ ಗೂಡಿನೊಳಗೆ ತಮ್ಮ ಸಂಸಾರವನ್ನ ಪ್ರಾರಂಭ ಮಾಡ್ತಾವು. ಈಗ ನಾನು ಸುಮಾರು ಒಂದು 1500-1600 ಗುಬ್ಬಿ ಗೂಡುಗಳನ್ನು ಮಾಡಿಸಿ ಬೇರೆ ಬೇರೆಯವರಿಗೆ ಕೊಟ್ಟಿದ್ದೇನೆ ಅವನ್ನ. ಅಲ್ಲಿ ಬಹಳಷ್ಟು ಕಡೆ ಸುಮಾರು 80% ಗೂಡಿನೊಳಗ ಗುಬ್ಬಿಗಳು ಬಂದಾವ. ಈಗ ಒಮ್ಮೆ ಗೂಡಿನ ಪೆಟ್ಟಿಗೆಯನ್ನು ಕಟ್ಟಿದ 45 ನಿಮಿಷದೊಳಗನ ಗುಬ್ಬಿಗಳು ಒಳಗೆ ಹೋಗದ್ದು ಉದಾಹರಣೆ ಇದಾವು. ಒಂದೊಂದ್ಸಾರಿ 2-3 ವರ್ಷನೂ ಕಾಯ್ಬೇಕಂತ ಪ್ರಸಂಗ ಬರ್ತೈತಿ ಇಲ್ಲಿ. ಅದಕ್ಕೆ ನಾವು ಬೇಜಾರ್ ಮಾಡ್ಕೊಳ್ಳೋದನ್ನ ಆ ಗುಬ್ಬಿ ಗೂಡುಗಳನ್ನಲ್ಲಿ ಹಾಕಿ ಸ್ವಲ್ಪ ದಾರಿ ಕಾದಿವು 1 ವರ್ಷ ಅಂತಂದ್ರ ಅದಕ್ಕಿಂತ ಮೊದಲನ್ನ ಬರಬಹುದು. 1 ವರ್ಷದಷ್ಟು ದಾರಿ ಕಾದಿವು ಅಂತಂದ್ರ ಆ ಗುಬ್ಬಿಗಳು ಅಲ್ಲಿ ಬರ್ತಾವು. ಆ ಗುಬ್ಬಿಗಳು ಮತ್ತೆ ತಮ್ಮ ನೈಸರ್ಗಿಕ ಬದುಕನ್ನು ಬದುಕಿ ಕೀಟ ನಿಯಂತ್ರಣ ಮಾಡಿ ನಮ್ಮ ಮನೆಗೆ ಸೌಂದರ್ಯವನ್ನು ತಂದುಕೊಡ್ತಾವು. ಅದಕ್ಕೆ ಆ ಗುಬ್ಬಿಗಳನ್ನು ಹೊಳೆ ತರುವಂತಹದ್ದು ಜವಾಬ್ದಾರಿ ನಮ್ಮ ಮೇಲೆ ಐತೆ ಅಂತ ಹೇಳಿ ನನಗನ್ನಿಸ್ತೈತಿ. ಪರಿಸರ ಸಂರಕ್ಷಣೆಯಂತಹ ಅದ್ಭುತವಾದಂತಹ ಕಾರ್ಯವನ್ನು ಮಾಡ್ತಾ ಇರುವಂತಹ ಆರ್ಜಿ ತಿಮ್ಮಾಪುರ್ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಆತ್ಮೀಯರೇ, ಮಾರ್ಚ್ 22ನೇ ತಾರೀಕು ಯುಗಾದಿಯ ದಿನನೇ ಒಂದು ವಿಶೇಷವಾದಂತಹ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ವಿಶ್ವ ಜಲ ದಿನವನ್ನಾಗಿ ವಿಶ್ವಾದ್ಯಂತ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಲದ ಧ್ಯೇಯ ಏನು ಅಂತಂದ್ರೆ ಎಕ್ಸಲರೇಟಿಂಗ್ ಚೇಂಜ್ ಅನ್ನುವಂಥದ್ದು. ಅಂದ್ರೆ ಏನು, ನಾವೇನು ಜಲವನ್ನ ಸಂರಕ್ಷಣೆ ಮಾಡುವಂತಹ ನಿಟ್ಟಿನೊಳಗ ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಯೋಜನೆಗಳನ್ನ ಹಾಕೊಂಡಿವಿ, ಇವುಗಳ ವೇಗವನ್ನ ಇನ್ನೂ ಹೆಚ್ಚಿಗೆ ಮಾಡುವುದು ಅನ್ನುವಂತಹ ಒಂದು ಧ್ಯೇಯ. ಅಂದ್ರೆ ನಾವು ಏನ್ ಕೆಲಸ ಮಾಡ್ತಾ ಇದ್ದೀವಿ ಇದರ ವೇಗ ಸಾಕಾಗುವುದಿಲ್ಲ, ಅದಕ್ಕೆ ನಾವು ಇನ್ನೂ ಹೆಚ್ಚಿಗೆ ವೇಗವಾಗಿ ಕೆಲಸ ಮಾಡೋಣ ಅನ್ನುವಂಥದ್ದು. ಈ ಸಲ ವಿಶ್ವಸಂಸ್ಥೆ ಏನ್ ಹೇಳ್ತಾ ಇದೆ ಅಂತಂದ್ರೆ ಸಂಘ ಸಂಸ್ಥೆಗಳಂತೂ ಈ ಜವಾಬ್ದಾರಿ ಹೊರಬೇಕಾಗ್ತದೆ. ಆದ್ರೆ ಅದರ ಜೊತೆ ಜೊತೆಗೆ ಪ್ರತಿಯೊಬ್ಬರು ಜಲ ಸಂಗ್ರಹ ಮಾಡುವಂತಹ ನಿಟ್ಟಿನೊಳಗ, ಜಲವನ್ನು ಉಳಿಸುವಂತಹ ಒಂದು ನಿಟ್ಟಿನೊಳಗ ತಮ್ಮ ಕೊಡುಗೆಯನ್ನ ನೀಡಬೇಕು ಅನ್ನುವಂತಹ ಒಂದು ವಿಚಾರ ವಿಶ್ವಸಂಸ್ಥೆ ಹೇಳ್ತಾ ಇದೆ. ನೀಡ್ ಎವ್ರಿ ಒನ್ ಟು ಟೇಕ್ ಆಕ್ಷನ್ ಅಂತೇಳಿ, ಅಂದ್ರೆ ಪ್ರತಿಯೊಬ್ಬರು ಈ ಕ್ರಿಯೆಯೊಳಗ ಭಾಗವಹಿಸಬೇಕು, ಜಲವನ್ನ ಸಂರಕ್ಷಣೆ ಮಾಡುವಂತಹ ನಿಟ್ಟಿನೊಳಗ ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂತಹ ಒಂದು ವಿಚಾರ ಇಲ್ಲಿ ಅದ. ಈ ವಿಷಯವನ್ನ ನಾವು ಗಂಭೀರವಾಗಿ ತಗೊಳ್ಳೋಣ. ಆತ್ಮೀಯರೇ, ಇವತ್ತು ಮಾರ್ಚ್ 21, ಈ ದಿನ ಬಹಳ ವಿಶೇಷವಾದಂತಹ ದಿನ. ಭೂಮಿಯ ಬದುಕಿನೊಳಗ, ಭೂಮಿ ಮತ್ತ ಸೂರ್ಯನ ಬದುಕಿನೊಳಗ ಈ ಮಾರ್ಚ್ 21 ಏನದ ಇದು ಅಪರೂಪದ ದಿನ ಅಂತ ಹೇಳಬಹುದು. ಯಾಕೆ ಅಂತಂದ್ರೆ ಇವತ್ತಿನ ದಿನ ಮಾರ್ಚ್ 21ನೇ ತಾರೀಕು ಹಗಲು ಮತ್ತು ರಾತ್ರಿ ಎರಡೂ ಹೆಚ್ಚು ಕಡಿಮೆ ಅಷ್ಟೇ ಅವಧಿಯದ್ದಾಗಿರ್ತದೆ. ಅಂದ್ರೆ 12 ತಾಸು ಹಗಲು 12 ತಾಸು ರಾತ್ರಿ ಕರೆಕ್ಟ್ ಆಗಿ ವಿಭಾಗ ಆಗ್ತಾವ. ಇವತ್ತಿನ ದಿವಸ ಭೂಮಧ್ಯ ರೇಖೆ ಒಳಗ ಅಂದ್ರೆ ಭೂಮಧ್ಯ ರೇಖೆಯ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾವ. ಇದನ್ನ ಸ್ಪ್ರಿಂಗ್ ಇಕ್ವಿನಾಕ್ಸ್ ಅಥವಾ ಸಮ್ಮರ್ ಇಕ್ವಿನಾಕ್ಸ್ ಅಂತ ಹೇಳಿ ಕರೀತಾರ. ವಸಂತ ವಿಶ್ವದ ಸಂಕ್ರಾಂತಿ ಅಂತ ಹೇಳಿ ನಾವು ಕನ್ನಡದೊಳಗೆ ಹೇಳಬಹುದು, ವಸಂತ ವಿಶ್ವದ ಸಂಕ್ರಾಂತಿ ಅಂತ ಹೇಳಿ. ಇನ್ನೊಂದು ದಿನ ಬರ್ತದ, ಅದು ಸೆಪ್ಟೆಂಬರ್ 23ನೇ ತಾರೀಕು. ಇದನ್ನ ಚಳಿಗಾಲದ ವಿಶ್ವದ ಸಂಕ್ರಾಂತಿ ಅಂತ ಹೇಳಿ ನಾವು ಕರಿತೀವಿ, ಅಂದ್ರೆ ವಿಂಟರ್ ಇಕ್ವಿನಾಕ್ಸ್ ಅಂತ ಹೇಳಿ ಕರೀತಾ ಇದೀವಿ. ಇವು ಎರಡು ದಿನಗಳಂದು ಹಗಲು ಮತ್ತು ರಾತ್ರಿ ಉತ್ತರ ಗೋಳಾರ್ಧದೊಳಗೆ ಸಮ ಇರ್ತಾವ ಅನ್ನೋದನ್ನ ಗಮನಿಸಬೇಕು. ಇನ್ನು ಎರಡು ದಿನಗಳದಾವ, ಅದರ ಬಗ್ಗೆ ಕೂಡ ಹೇಳೇ ಬಿಡ್ತೀನಿ. ಜೂನ್ 21ನೇ ತಾರೀಕು ಆ ದಿವಸ ಲಾಂಗೆಸ್ಟ್ ಡೇ ಅಂತಂದ್ರೆ ಅತ್ಯಂತ ದೀರ್ಘವಾದಂತಹ ದಿನ ಯಾವಾಗ, ಜೂನ್ 21ನೇ ತಾರೀಕು. ಇದನ್ನ ಸಮ್ಮರ್ ಸಾಲ್ಸ್ಟೈಸ್ ಅಂತ ಹೇಳಿ ಇಂಗ್ಲಿಷ್ನೊಳಗೆ ಕರೀತಾರ. ಆಮೇಲೆ ಡಿಸೆಂಬರ್ 22ನೇ ತಾರೀಕು ಅದು ಕೂಡ ವಿಶೇಷವಾದಂತಹ ದಿನ. ಆ ದಿವಸ ಅತ್ಯಂತ ಕಡಿಮೆ ಅವಧಿಯ ದಿನ ಇರ್ತದೆ, ಅಂದ್ರೆ ದೀರ್ಘವಾದಂತಹ ರಾತ್ರಿ ಡಿಸೆಂಬರ್ 22ನೇ ತಾರೀಕು ಇರ್ತದೆ. ಈ 4 ದಿನಗಳು ತಾವು ನೆನಪಿಟ್ಟುಕೊತೀರಿ ಅಂತೇಳಿ ಭಾವಿಸ್ತೀವಿ. ಒಂದ್ ವೇಳೆ ನೆನಪಾರದ್ರು ಕೂಡ ಸಾಹಿತ್ಯವನ್ನು ತೆಗೆದು ತಾವು ನೋಡಬಹುದು ಅಥವಾ ಗೊತ್ತಿದ್ದವರಿಗೆ ಕೇಳಬಹುದು. ಇವು ಅಗ್ದಿ ವಿಶೇಷವಾದಂತಹ ದಿನಗಳು ಅಂತೇಳಿ ಹೇಳಬಹುದು. ಇನ್ನೊಂದು ವಿಚಾರ ಹೇಳ್ತೀನಿ, ಈ ಸಮ್ಮರ್ ಇಕ್ವಿನಾಕ್ಸ್ ಅಂತೇನು ಇವತ್ತಿನ ದಿನಕ್ಕೆ ನಾನು ಕರೆದೆ, ಇವತ್ತಿನ ದಿನ ಭೂಮಧ್ಯ ರೇಖೆ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳತಾವ. ಒಂದು ಲೆಕ್ಕವನ್ನು ಕೂಡ ನಾವು ಮಾಡಬಹುದು, ಅಕಸ್ಮಾತ್ ನಾವು ಯಾವ ಅಕ್ಷಾಂಶದೊಳಗೆ ಇದ್ದೀವಿ ಇವತ್ತಿನ ದಿವಸ ಅಂತ ಹೇಳಿ ನಾವು ತಿಳ್ಕೋಬೇಕು ಅಂತಂದ್ರೆ ಒಂದು ಗಣಿತದ ಸೂತ್ರವನ್ನ ಉಪಯೋಗ ಮಾಡಿ ನಾವು ಯಾವ ಅಕ್ಷಾಂಶದ ಮೇಲೆ ನಿಂತೀವಿ ಅನ್ನೋದನ್ನ ಲೆಕ್ಕ ಹಾಕಬಹುದು ಅಂತೇಳಿ ಗಣಿತಜ್ಞರು ಮತ್ತ ಭೌತಶಾಸ್ತ್ರಜ್ಞರು ಹೇಳ್ತಾರ. ಅದು ಸಾಮಾನ್ಯವಾದಂತಹ ಗಣಿತ ಅಲ್ಲ, ಅದು ಬೀಜಗಣಿತ. ಬೀಜಗಣಿತ ಯಾರಿಗೆ ಬರುತ್ತದೆ ಅವರು ಇದನ್ನ ಲೆಕ್ಕ ಹಾಕಬಹುದು ಒಂದು ಸೂತ್ರದ ಸಹಾಯದಿಂದ. ಇದರ ಬಗ್ಗೆ ತಾವು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ತಮ್ಮ ಗಣಿತ ಗುರುಗಳನ್ನ ಅಥವಾ ವಿಜ್ಞಾನದ ಗುರುಗಳನ್ನ ಕೇಳಿ ಕ್ಲಿಯರ್ ಮಾಡಿಕೊಳ್ಳಬಹುದು. ಆತ್ಮೀಯರೇ, ಈ ವಿಚಾರಗಳ ಜೊತೆಗೆ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಮಾರ್ಚ್ 22ರಿಂದ ಬರುವ ಮಂಗಳವಾರ ಮಾರ್ಚ್ 28ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕವಾಗಿ ಬರುವ ವಾರ ಒಣ ವಾತಾವರಣ ಇರಬಹುದು. ಬಹುತೇಕ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಲಬುರಗಿ, ಬೀದರ್, ಯಾದಗಿರಿ ಮತ್ತು ಜೈರಾಬಾದ್ಗಳಲ್ಲಿ ಶನಿವಾರ ದಿವಸ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಹಗುರವಾಗಿ ಅಲ್ಲಲ್ಲಿ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಸಹಿತ ಇರಬಹುದು. ಇದು ಶನಿವಾರ 25ನೇ ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು ಕಲಬುರಗಿ, ಬೀದರ್, ಯಾದಗಿರಿ ಮತ್ತು ಜೈರಾಬಾದ್ಗಳಲ್ಲಿ. ಇನ್ನು ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ ಶುಕ್ರವಾರ ಮತ್ತು ರವಿವಾರ ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಅದಾವ ಅನ್ನುವಂತಹ ಒಂದು ಸೂಚನೆ ಅದ. ಅತ್ಯಲ್ಪವಾಗಿ ಅಲ್ಲಲ್ಲಿ ಮಳೆ ಆಗುವಂತಹ ಸಾಧ್ಯತೆಗಳು, ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಇನ್ನೊಮ್ಮೆ ಗಮನಿಸಬೇಕು, ಕಲಬುರಗಿ, ಬೀದರ್, ಯಾದಗಿರಿ ಮತ್ತು ಜೈರಾಬಾದ್ಗಳಲ್ಲಿ ಶನಿವಾರ ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದು. ಇದರ ಜೊತೆಗೆ ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ ಶುಕ್ರವಾರ ಮತ್ತು ರವಿವಾರ ಈ ಎರಡು ದಿವಸ ಅಲ್ಲಲ್ಲಿ ಅತ್ಯಲ್ಪವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಉಳಿದ ಎಲ್ಲ ದಿನಗಳಲ್ಲಿ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಕೆಲವು ಕಡೆ ಮೋಡಗಳು ಕಾಣಿಸಿಕೊಳ್ಳಬಹುದು. ಆದರೆ ಈಗ ಹೇಳಿದ್ದನ್ನು ಬಿಟ್ಟು ಉಳಿದ ದಿನಗಳಲ್ಲಿ ಒಳ್ಳೆ ಬಿಸಿಲಿನ ವಾತಾವರಣ ಇರ್ತದೆ ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ವಾತಾವರಣದ ಗರಿಷ್ಠ ತಾಪಮಾನ 34-35 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗಬಹುದು, ಸರಾಸರಿಯಾಗಿ ಹೇಳ್ತಾ ಇದ್ದೀನಿ. ಕನಿಷ್ಠ ತಾಪಮಾನ 22-23 ಡಿಗ್ರಿ ಸೆಲ್ಸಿಯಸ್ ತನಕ ಇರಬಹುದು. ಇದನ್ನು ಬಿಟ್ಟರೆ ಅಂತಹ ಬದಲಾವಣೆಗಳೇನೂ ಇಲ್ಲ. ಆದರೆ ಒಂದನ್ನ ಗಮನಿಸಬೇಕು, ಕಲಬುರಗಿ, ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ ಬರುವ ವಾರ ಅಂತಂದ್ರೆ 28ರ ನಂತರ ಮುಂದಿನ ವಾರ ಏನದ, ಆ ವಾರದೊಳಗೆ ಈ ಮೂರು ಪ್ರದೇಶಗಳಲ್ಲಿ ಅಲ್ಪ ಸ್ವಲ್ಪ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಮೋಡಗಳು ಕಾಣಿಸಿಕೊಳ್ಳಬಹುದು. ಉಳಿದಂತೆ ಉಳಿದ ಎಲ್ಲಾ ಜಿಲ್ಲೆಗಳಲ್ಲಿ ಮುಂದಿನ ವಾರ ಕೂಡ ಒಣ ಬಿಸಿಲಿನ ವಾತಾವರಣ ಇರುತ್ತದೆ ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಇದು ತಮಗೆ ಮುಂದಿನ ಚಟುವಟಿಕೆಗಳನ್ನ ತಗೊಳ್ಳೋದಕ್ಕೆ ಅನುಕೂಲ ಆಗಲಿ ಅನ್ನುವಂತಹ ಒಂದು ದೃಷ್ಟಿಯಿಂದ ನಾನು ಸಾಮಾನ್ಯವಾಗಿ ಯಾವ ರೀತಿ ಇರಬಹುದು ಅನ್ನುವಂತಹ ಮಾತನ್ನ ತಮ್ಮ ಮುಂದೆ ಹೇಳಿದ್ದೇನೆ. ಇನ್ನ ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾನು ಹೇಳಿಲ್ಲ, ಈಗ ಅದನ್ನ ನಾನು ತಮ್ಮಿಂದ ಹೇಳ್ತಾ ಇದ್ದೀನಿ. ಕಲಬುರಗಿ ಜಿಲ್ಲೆ ಒಳಗ ಶನಿವಾರ 25 ತಾರೀಕು ಮಳೆಯ ಸಾಧ್ಯತೆಗಳು 45%, ಉಳಿದ ದಿನಗಳಲ್ಲಿ 10% ಒಣ ವಾತಾವರಣ. ಇನ್ನು ಬೀದರ್ ಜಿಲ್ಲೆ ಒಳಗ ಶುಕ್ರವಾರ 24 ತಾರೀಕು ಮಳೆಯ ಸಾಧ್ಯತೆಗಳು 25%, ಶನಿವಾರ 50%, ರವಿವಾರ 26 ತಾರೀಕು 20%, ಉಳಿದ ದಿನಗಳಲ್ಲಿ ಒಣ ವಾತಾವರಣ 10% ಅನ್ನುವಂತಹ ಸೂಚನೆ. ರಾಯಚೂರು, ವಿಜಯಪುರ, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಒಣ ವಾತಾವರಣ ಇರ್ತದೆ, ಮಳೆಯ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಒಂದು ಸೂಚನೆ ಈ ಜಿಲ್ಲೆಗಳಲ್ಲಿ. ಯಾದಗಿರಿ ಜಿಲ್ಲೆ ಒಳಗ ಶನಿವಾರ 25 ತಾರೀಕು ಮಳೆಯ ಸಾಧ್ಯತೆಗಳು 40%, ಉಳಿದ ದಿನಗಳಲ್ಲಿ 10% ಅನ್ನುವಂತಹ ಒಂದು ಸೂಚನೆ ಅದ. ಶನಿವಾರ 25 ತಾರೀಕು ಯಾದಗಿರಿ ಜಿಲ್ಲೆ ಒಳಗ ಮಳೆ ಆಗಬಹುದು, ಅಲ್ಲಲ್ಲಿ ಮಳೆಗಳ ಜೊತೆಗೆ ಗುಡುಗು ಮಿಂಚು ಸಾಮಾನ್ಯ. ಇನ್ನು ನೆರೆಯ ಜಹೀರಾಬಾದ್ ತಾಲೂಕೊಳಗ ಶುಕ್ರವಾರ 24 ತಾರೀಕು ಮಳೆಯ ಸಾಧ್ಯತೆಗಳು 25%, ಶನಿವಾರ 25 ತಾರೀಕು 60%, ರವಿವಾರ 26 ತಾರೀಕು 20%. ಈಗಾಗಲೇ ಹೇಳಿದಂಗ ಜಹೀರಾಬಾದ್ ತಾಲೂಕೊಳಗ ಈ ಮೂರು